ಸಾಲಿನಲ್ಲಿ 3,07,000 ಕೋಟಿ ರೂಪಾಯಿ ಆದಾಯ ತೆರಿಗೆ ಮರುಪಾವತಿ. ಮತ್ತು ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಡಿತ. ಇದರಲ್ಲಿ ಕೃಷಿ ಕೊಳಗಳಲ್ಲಿ ಮೀನು ಪಾಲನೆ ಮಾಡುವ ಮೊದಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದಾರೆ ಮೂಡಿಗೆರೆ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಮೀನುಗಾರಿಕೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎ ವಿ ಸ್ವಾಮಿ ಅವರು. ನೇಗಿಲು ಮಿಡಿತದ ನಂತರ ಕೃಷಿಯಲ್ಲಿ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗಿರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾದ ಡಾ ಚಂದ್ರು ಪಾಟೀಲ್ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳು ಕೇಳಿಬರಲಿವೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ ಕಹೀಂ ಕೋಯಿ ಠಗ್ ನಾ ಲೇ. ಅಮ್ಮಾ ವೋ ಜಮಾನೆ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೆ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ, ಔರ್ ಸೋನಾ ತೋ ಶುದ್ಧ ಮಿಲ್ಲ. ನೀರಿನಲ್ಲಿ ನೀರು ಆವಿ ಆಗ್ತಾ ಇರುತ್ತೆ, ಹೊಸದಾಗಿ ಜಲ ಬರ್ತಾ ಇರುತ್ತೆ, ಹೊಸ ನೀರ್ ಬರ್ತಾ ಇರ್ತವೆ. ಆಗೇನಾಗುತ್ತೆ, ನೀರಿನಲ್ಲಿ ರಸಸಾರದ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಆಗ್ತಾ ಇರುತ್ತೆ. ಇದನ್ನ ನಾವು ತಿಂಗಳಿಗೆ ಒಂದಾವರ್ತಿ ನೀರನ್ನ ಚೆಕ್ ಮಾಡಿಸ್ಬೇಕು. ನೀರನ್ನ ಪರೀಕ್ಷೆ ಮಾಡಿಸಿದ ಮೇಲೆ ನೀರಿನಲ್ಲಿ ರಸಸಾರ ಏನಿದೆಯೋ ಅದನ್ನ ನೋಡ್ಕೊಂಡು ನಾವು ಅದಕ್ಕೆ ತಕ್ಕಂತೆ ಸುಣ್ಣ ಮತ್ತು ಸಗಣಿ ಗೊಬ್ಬರಗಳನ್ನ ಹಾಕುವ ಮೂಲಕ ನೀರಿನ ಗುಣಧರ್ಮಗಳನ್ನ ಕಾಪಾಡಬಹುದು. ಹೌದು, ಸುಣ್ಣದ ಅಂಶ ಕಮ್ಮಿ ಇದೆ, 7ಕ್ಕಿಂತ ಕಮ್ಮಿ ಇದೆ, ಹುಳಿಯುಕ್ತವಾಗಿದೆ. ಅದಕ್ಕೆ ನಾವು ಸುಣ್ಣ ಹಾಕಿ ಅದನ್ನ ನೀರಿನ ರಸಸಾರವನ್ನ 7ಕ್ಕಿಂತ ಜಾಸ್ತಿ ಮಾಡಿದ್ವಿ. ಅದೇ ಕೆಲವು ಕಡೆ ಏನಾಗುತ್ತೆ, 10:30-11 ಅದು ಚೌಳು ಮಣ್ಣು ಅಥವಾ ಕ್ಷಾರ ಮಣ್ಣು ಅಂತ ಅಂತೀವಿ. ಆತರ ಇರುವಂತಹ ಸ್ಥಳಗಳಲ್ಲಿ ಜಿಪ್ಸಮ್ ಸುಣ್ಣವನ್ನು ಹಾಕಿದಾಗ ಅಥವಾ ಹಸಿರೆಲೆ ಗೊಬ್ಬರ ಹಸಿರೆಲೆಗಳನ್ನು ನಾವು ನೀರಿನೊಡನೆ ಬೆರೆಸಿದಾಗ ನೀರಿನ ರಸಸಾರ ಕಡಿಮೆ ಆಗುತ್ತೆ. ಆಗ ಕೂಡ ಅದು 7ಕ್ಕಿಂತ ಜಾಸ್ತಿ 10.5ಕ್ಕಿಂತ ಕಡಿಮೆ ಬರುತ್ತೆ. ಹಾಗಾಗಿ ಮೀನು ಕೃಷಿಗೆ ಯೋಗ್ಯವಾದಂತದ್ದು ಮೊದಲನೇದು ರಸಸಾರ, ಎರಡನೇದು ನೀರಿನಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತಹ ಸಸ್ಯಜನ್ಯ ಸೂಕ್ಷ್ಮಾಣುಜೀವಿಗಳು, ಪ್ರಾಣಿಜನ್ಯ ಸೂಕ್ಷ್ಮಾಣುಜೀವಿಗಳು ಇವಿರಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ನೀರನ್ನ ಫಲವತ್ತುಗೊಳಿಸ್ತಕ್ಕಂಥದ್ದು ಕೃಷಿ ಹೊಂಡಗಳಲ್ಲೂ ಕೂಡ ಸುಣ್ಣ ಹಾಕ್ತೀವಿ, 3 ದಿವಸದ ಮಧ್ಯದಲ್ಲಿ ಬಿಡುಗಡೆ ಕೊಡಬೇಕು. ಅದಾದ ನಂತರ ಸಗಣಿ ಗೊಬ್ಬರವನ್ನ ಕೊಟ್ಟಿಗೆನಲ್ಲಿ ಸಿಗ್ತಕ್ಕಂಥ ಹಸಿ ಸಗಣಿಯನ್ನ ಗಂಜಲದ ಜೊತೆಯಲ್ಲೇನೆ ಸಗಣಿ ಗೊಬ್ಬರವನ್ನ ಮಿಶ್ರ ಮಾಡಿ 1 ಚದರ ಮೀಟರ್ಗೆ ನಾವು 200-250 ಗ್ರಾಮ್ಗಳಂತೆ ಹಾಕಿದಾಗ ಆ ಕೆರೆನಲ್ಲಿರ್ತಕ್ಕಂಥ ನೀರು 5-6 ದಿನಕ್ಕೆ ನೀರಿನ ಬಣ್ಣ ಬದಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನೀರಿನಲ್ಲಿ ರಸಸಾರ ಮತ್ತು ಮೀನಿಗೆ ಬೇಕಾಗಿರತಕ್ಕಂಥ ನೈಸರ್ಗಿಕ ಆಹಾರ ಇವೆರಡೂ ಸಿಗುತ್ತೆ. ಇವೆರಡೂ ಸಿಕ್ಕಿದಾಗ ಮೀನುಗಳು ನಾವೇನು ಸಾಮಾನ್ಯವಾಗಿ ಬೆಳವಣಿಗೆ ಕಾಣುತ್ತಿದ್ವೋ ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಉತ್ಪತ್ತಿಯನ್ನು ನಾವು ಆ ಕೃಷಿ ಕೊಳಗಳಲ್ಲಿ ಕಾಣಬಹುದು. ಹಾಗಾಗಿ ರೈತ ಬಾಂಧವರೇ, ನಾನು ಕೇಳದಿಷ್ಟೇ ತಮ್ಮಲ್ಲಿ, ಕೃಷಿ ಹೊಂಡಗಳಲ್ಲಿ ಮೀನು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ತಾವು ದಯಮಾಡಿ ನೀರಿನ ಗುಣಧರ್ಮಗಳನ್ನು ಪರೀಕ್ಷೆ ಮಾಡ್ಕೊಬೇಕು. ಅದಕ್ಕೆ ತಕ್ಕಂತೆ ನೀವು ಮೀನು ಕೃಷಿಯನ್ನು ಮಾಡಬೇಕು. ಹೆಚ್ಚಿನ ವಿವರಗಳಿಗಾಗಿ 82-77-37-47-50. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಂಧುವರಿ, ಇನ್ನು ಮುಂದೆ ಕೃಷಿಯಲ್ಲಿ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗಿರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾದ ಡಾ ಚಂದ್ರು ಪಾಟೀಲ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಚಂದ್ರು ಪಾಟೀಲ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಈ ಒಂದು ಕೃಷಿಯಲ್ಲಿ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆಯನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ನಮ್ಮ ಕೃಷಿಕರು ಸಾಕಷ್ಟು ಕೃಷಿ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಹಾಗೂ ಕೀಟನಾಶಕಗಳ ಬಳಕೆಯಿಂದ ರೋಗನಾಶಕಗಳ ಬಳಕೆಯಿಂದ ಸಾಕಷ್ಟು ಪರಿಸರದಲ್ಲಿ ಬದಲಾವಣೆಯನ್ನು ನಾವು ಕಂಡಿದ್ವಿ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಒಳ್ಳೆಯ ಒಂದು ಪರಿಸರ ಸಿಗಬೇಕು, ಒಳ್ಳೆಯ ಒಂದು ಬೆಳೆಗಳು ಅಂದರೆ ಗುಣಮಟ್ಟದ ಬೆಳೆಗಳು ಸಿಗಬೇಕು ಅಂತಂದರೆ ಸಾಕಷ್ಟು ನಾವು ಈ ಒಂದು ಕೀಟನಾಶಕಗಳ ಬಳಕೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಕೃಷಿಯಲ್ಲಿ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆ ಬಗ್ಗೆ ನಾವು ಮಾತಾಡೋಣ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಂದ್ರು ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಇವತ್ತಿನ ದಿನದಲ್ಲಿ ನಮ್ಮ ಕೃಷಿಯಲ್ಲಿ ಪರಿಸರ ಸ್ನೇಹಿ ಕೀಟನಾಶಕಗಳ ಒಂದು ಬಳಕೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕಾಗುತ್ತೆ? ಈಗ ನೋಡಿ, ಕೃಷಿ ನಮ್ಮ ದೇಶದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಂತ ಒಂದು ಇದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿ ಕೃಷಿ ಪ್ರಧಾನವಾದಂಥ ದೇಶ ನಮ್ಮದು. ಇಲ್ಲಿ ಬಹಳ ಜನ ನಿಯರ್ಲಿ 60%, ಹಳೆಯ ಕಾಲದಲ್ಲಿ 70% ಅಂತಿದ್ರು. 60% ಆಫ್ ದ ಪೀಪಲ್ಸ್ ದೇ ಆರ್ ಡಿಪೆಂಡಿಂಗ್ ಆನ್ ದಿ ಕೃಷಿ, ಅಂದರೆ ಅಗ್ರಿಕಲ್ಚರ್ ಡಿಪೆಂಡ್ ಆಗಿರ್ತಕ್ಕಂಥ ಕೃಷಿ. ಇಲ್ಲಿ ಏನಾಗುತ್ತೆ ಅಂದರೆ, ಅನೇಕ ರೀತಿಯಿಂದ ನಾವು ಕೃಷಿಯಲ್ಲಿ ಕೆಮಿಕಲ್ಗಳನ್ನು ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನೀವು ಯಾವುದೊಂದು ಬೆಳೆ ಬೆಳಿಬೇಕಾದ್ರೂ ಕೂಡ ಇವತ್ತು ಗೊಬ್ಬರ ಹಾಕೋದಾಗಲಿ ಮತ್ತು ಬೆಳೆಗೆ ಔಷಧಿ ಹೊಡೆದೇ ಇದ್ದಂಗೆ ನಾವು ಬೆಳೆಯನ್ನು ಪಡ್ಕೊಳ್ಳೋಂಥ ಸ್ಥಿತಿಯಲ್ಲಿ ಇಲ್ಲ. ಅಂದರೆ ಆ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಭತ್ತ ಆಗಿರ್ಬೋದು, ನೀವು ಅಡಿಕೆ ಆಗಿರ್ಬೋದು, ಅನೇಕ ಬೆಳೆ ಯಾವುದೇ ಬೆಳಕುಗಳು ತಗೊಂಡ್ರು ಕೂಡ ನಾವು ಒಂದು ಕೀಟನಾಶಕಗಳ ಅಥವಾ ರೋಗ ನಿವಾರಕಗಳು ಇಂಥ ಕೆಮಿಕಲ್ನ ಹೊಡೆದಾಗ ನಮಗೆ ಅಲ್ಲಿ ಆ ಉತ್ಪಾದನೆ ಬರ್ತಕ್ಕಂಥದ್ದು ಇರ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ, ಸುಮಾರು ನಾವು ಇವತ್ತಿನ ಒಂದು ಈ ವಿಚಾರದಲ್ಲಿ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆ, ಸುರಕ್ಷಿತ ಪರಿಸರ ಕೀಟನಾಶಕ ಬಳಕೆ ಬಗ್ಗೆ ಹೇಳಕ್ಕೆ ಚರ್ಚಿಸೋದು ಏನಂದರೆ, ಬಹಳ ಮುಖ್ಯವಾಗಿ ನಾವು ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಯಾವ ಪರಿಸರ ಸ್ನೇಹಿ ಆ್ಯಕ್ಟಿವಿಟಿಗಳನ್ನ ನಾವು ತಗೋಬೋದು ಅಂತ. ಮತ್ತು ಈ ಔಷಧಿ ಸಿಂಪಡಣೆ ಪಡೆಯಲ್ಲಿ ನಾವು ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೋದು. ಔಷಧಿ ಸಿಂಪಡಣೆದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೂಲಿ ಕಾರ್ಮಿಕರು ಇರ್ತಾರೆ, ಯಥೇಚ್ಛವಾಗಿ ಔಷಧಿ ಸ್ಪ್ರೇ ಮಾಡೋರು ಅವರೇ ಇರ್ತಾರೆ. ಆಮೇಲೆ ಇನ್ನೊಂದು ಸಣ್ಣ ಸಣ್ಣ ರೈತರುಗಳು ಇರ್ತಾರೆ, ಅವರು ಕೂಡ ಔಷಧಿ ಸ್ಪ್ರೇ, ಅವರ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತಕ್ಕಂಥದ್ದು. ಮತ್ತು ನೀವು ಕೇಳಿರಬಹುದು, ಈ ಕೋವಿಡ್ ಬಂದ ಟೈಮಲ್ಲಿ PPE ಅಂತ ಕೇಳಿದ್ರು, ಟಿವಿ ಚಾನೆಲ್ಗಳಲ್ಲೆಲ್ಲ ನೋಡಿರ್ತೀರ, ಕೇಳಿರ್ತಾರೆ ವರ್ಡ್ PPE ಅಂತ ಹೇಳಿ, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, ವೈಯಕ್ತಿಕ ಸುರಕ್ಷತಾ ಕವಚಗಳು, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಈ ಒಂದು ಕೃಷಿಯಲ್ಲಿ ಅನ್ನೋದನ್ನು ನಾವು ನೋಡ್ಬೋದು. ಮತ್ತು ಅದೇ ರೀತಿಯಾಗಿ ನಾವು ಯೂಸ್ ಮಾಡಿದಕ್ಕಂಥ, ನಾವು ಸ್ಪ್ರೇ ಮಾಡಿದಕ್ಕಂಥ ಕೆಮಿಕಲ್ಲು ಈ ಪರಿಸರದಲ್ಲಿ ಯಾವ ರೀತಿ ಹೋಗುತ್ತೆ, ಅದನ್ನು ನಾವು ಯಾವ ರೀತಿ ತಡೆಗಟ್ಟಬೇಕು, ಮತ್ತು ನಾವು ಅದಕ್ಕೆ ಹೋಗದಂಗೆ ಯಾವ ನೋಡ್ಕೋಬೋದು ಅನ್ನೋದು ಈ ಒಂದು ಟಾಪಿಕಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಕೃಷಿಯಲ್ಲಿ ಬಹಳ ಮುಖ್ಯವಾಗಿ 3 ಕೆಮಿಕಲ್ಗಳನ್ನು ನಾವು ಬಳಸ್ತೀವಿ. ಉದಾಹರಣೆಗೆ, ಈಗ ಕೃಷಿಯಲ್ಲಿ ಬೆಳೆ ಬಂದಲ್ಲಿ ಕೀಟಗಳ ಹತೋಟಿ ಇಡಲಿಕ್ಕೆ ನಾವು ಕೀಟಕನಾಶಕಗಳನ್ನು ಬೆಳಿತೀವಿ. ಒಂದು ಉದಾಹರಣೆ ಹೇಳಬೇಕಂತ ಹೇಳಿದರೆ, ಕ್ಲೋರಿಪೈರಿಪಾಸ್ ಅಂತ ಯೂಸ್ ಮಾಡ್ತೀವಿ, ಡೈಕ್ಪಾಲ್ ಅಂತ ಯೂಸ್ ಮಾಡ್ತೀವಿ, ಡೈಮಿಥೋಯೇಟ್ ಅಂತ ಯೂಸ್ ಮಾಡ್ತೀವಿ, ಅನೇಕ ಇನ್ಸೆಕ್ಟಿಸೈಡ್ಗಳನ್ನು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ರೋಗಗಳ ಬಾಧೆ ಹತೋಟಿ ಬಂದಲ್ಲಿ ರೋಗ ಬಾಧೆಯನ್ನು ಹತೋಟಿ ಇಡೋಕ್ಕೋಸ್ಕರ ಕೆಲವೊಂದು ಕೆಮಿಕಲ್ಗಳನ್ನು ಇರ್ತೀವಿ. ಅವು ಶಿಲೇಂದ್ರನಾಶಕಗಳಿರ್ಬೋದು, ಮ್ಯಾಂಕೋಜಬ್ ಇರ್ಬೋದು, ಸಾಪ್ ಅಂತ ಕೇಳಿರ್ಬೋದು ನೀವು, ಅಂಥ ಕೆಮಿಕಲ್ಗಳನ್ನು ನಾವು ಮೆಟಾಲೆಕ್ಸ್ ಅಂತ ಕೆಮಿಕಲನ್ನು ರೋಗ ನಿವಾರಕಗಳು ಅಥವಾ ಶಿಲೀಂದ್ರನಾಶಕಗಳು ಅಂತ ಕಳಿತೀವಿ. ಇದಲ್ಲದೆ ಕಳೆ ಇವತ್ತಿಗೂ ಕೂಡ ಎಂದಿನ ಕಾಲದಲ್ಲಿ ಕಳೆಗಳನ್ನು ಕೈಯಲ್ಲೇ ಮಾಡ್ತಿದ್ರು ಅಥವಾ ವೀಡ್ ಕಟ್ಟರ್ ಯೂಸ್ ಮಾಡ್ತಿದ್ರು, ಏನೋ ಮಾಡಿ ಕಳೆನಾಶ ಮಾಡ್ತಿದ್ರು. ಇವತ್ತು ಕಳೆನಾಶಕ ಅನ್ನೋದು ಕೂಡ ಒಂದು ಕೆಮಿಕಲ್ ಆಗಿ ಬಂದಿದೆ. ಒಂದು ಕೃಷಿಯಲ್ಲಿ ಕಳೆನಾಶಕಗಳನ್ನು ಯೂಸ್ ಮಾಡ್ತೀವಿ. ಉದಾಹರಣೆ ಅಂದರೆ ರೌಂಡ್ ಅಪ್ ಇರ್ಬೋದು, ಮತ್ತು ಗ್ಲೈಫೋಸೇಟ್ ಅಂತ, ಇವೆಲ್ಲ ಒಂದು ವಿವಿಧ ರೀತಿಯಂಥ ನಾವು ಕೆಮಿಕಲ್ಗಳನ್ನು ಕೃಷಿಯಲ್ಲಿ ಉಳ್ತವೆ. ಇವು ಯಾವ ರೀತಿ ಇರ್ತವೆ ಅಂತ ಹೇಳಿದರೆ, ಯಾವುದೇ ಒಂದು ಕೆಮಿಕಲ್ಲು ಒಂದು 3 ರೂಪಗಳನ್ನು ಹೊಂದಿರ್ತದೆ. ಒಂದು ಅರಳಿನ ರೂಪದಲ್ಲಿರ್ತದೆ, ಇಲ್ಲಾಂದರೆ ದ್ರವ ರೂಪದಲ್ಲಿರ್ತದೆ, ಇನ್ನೊಂದು ಪೌಡರ್ ಫಾರ್ಮ್ ಏನು ಪುಡಿ ರೂಪದಲ್ಲಿರ್ತಕ್ಕಂಥ ನಾವು ಕೆಮಿಕಲ್ಗಳನ್ನು ಕೃಷಿಯಲ್ಲಿ ಯಥೇಚ್ಛವಾಗಿ ನೋಡ್ಬೋದು. ಈಗ ಅರಳಿನ ರೂಪದಲ್ಲಿರ್ತಕ್ಕಂಥ ಕೆಮಿಕಲ್ ಅಂತ ಹೇಳಿದರೆ, ನಿಮಗೆ ಒಂದು ಉದಾಹರಣೆ ಹೇಳಬೇಕಂತ ಹೇಳಿದರೆ, ನೀವೀಗ ಬೋಡೋ ದ್ರಾವಣನ ಅಡಿಕೆಯಲ್ಲಿ ಕೇಳಿರ್ಬೋದು, ಅಥವಾ ಪೋರೇಟ್ ಅಂತ ಹೇಳಿದ್ರು ಅದು ಅರಳಿನ ರೂಪದಲ್ಲಿರ್ತಕ್ಕಂಥದ್ದು, ಕಾಪರ್ ಸಲ್ಫೇಟ್ ಅದು ಅರಳಿನ ರೂಪದಲ್ಲಿರ್ತಕ್ಕಂಥದ್ದು, ಮೆಟಲ್ ಆಕ್ಸಿಲ್ ಅಂತ ಇರತಕ್ಕಂಥದ್ದು ಅದು ಅರಳಿನ ರೂಪದಲ್ಲಿರ್ತದೆ, ಇನ್ನೊಂದು ದ್ರವ ರೂಪ ಲಿಕ್ವಿಡ್, ಮ್ಯಾಕ್ಸಿಮಮ್ ರಾಸಾಯನಿಕಗಳು ಲಿಕ್ವಿಡ್ ರೂಪದಲ್ಲಿ ಇರ್ತದೆ. ಉದಾಹರಣೆಗೆ ನಾವು ಹೇಳಿದ ಮೊನೋಕ್ರೋಟೋಪಾಸ್ ಅಂತ ಹೇಳಿದ್ವಿ, ಕ್ಲೋರಿಪೈರಿಪಾಸ್ ಅಂತ ಹೇಳಿದ್ವಿ, ಡೈಮಿಥೇಟ್ ಅಂತ ಹೇಳಿದ್ವಿ, ಡೈಕೋಪಾಲ್ ಅಂತ ಹೇಳಿದ್ವಿ, ಅವೆಲ್ಲ ಒಂದು ಲಿಕ್ವಿಡ್ ರೂಪ ಅಂದರೆ ದ್ರವ ರೂಪದಲ್ಲಿ ಇರ್ತಕ್ಕಂಥದ್ದು. ಇನ್ನು ಪುಡಿ ರೂಪದಲ್ಲಿ ಅಂತ ಹೇಳಿದ್ರೆ ಗಂಧಕ ಸಲ್ಪರ್ ಇರತಕ್ಕಂಥದ್ದು, ಮ್ಯಾಂಕೋಜಬ್ ಇರತಕ್ಕಂಥದ್ದು, ಅವೆಲ್ಲ ಪುಡಿ ರೂಪದಲ್ಲಿ ಇರತಕ್ಕಂಥ ಕೆಮಿಕಲ್ಗಳು ಅಂತ ನಾವು ನೋಡಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂತ, ಇದೇ ಥರನ ಈ ಕೀಟನಾಶಕಗಳು ಅಂತ ಹೇಳಿದ್ವಲ್ಲ, ಕೀಟನಾಶಕಗಳಲ್ಲದೆ ಕ್ರಿಮಿನಾಶಕ, ಶಿಲೀಂಧ್ರನಾಶಕ, ಕಳೆನಾಶಕ ಮತ್ತು ಈ ಮೈಟ್ ಕಂಟ್ರೋಲ್ ಮಾಡೋಕ್ಕೆ ಮೈಟಿಸೈಡ್ ಅಂತ ಯೂಸ್ ಮಾಡ್ತಾರೆ, ಮತ್ತು ಇಲಿ ಕಂಟ್ರೋಲ್ ಮಾಡೋಕ್ಕೆ ರೋಡೆಂಟಿಸೈಡ್ ಅಂತ ಯೂಸ್ ಮಾಡ್ತೇವೆ, ನೆಮಟೋಡ್ ಕಂಟ್ರೋಲ್ ಮಾಡೋಕ್ಕೆ ನೆಮೋಡಿಸೈಡ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಬಸವನಹುಳ ಮೊಲಸ್ಯ ಸೈಟ್ಸ್ ಅಂತಲೇ ಯೂಸ್ ಮಾಡ್ತಾರೆ. ಈ ಥರ ವಿವಿಧ ಆದಂಥ ಕೆಮಿಕಲ್ನ ನಾವು ಕೃಷಿಯಲ್ಲಿ ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ರೈತರು ಯಾವುದೇ ಒಂದು ಕೆಮಿಕಲನ್ನು ನೀವು ಅಂಗಡಿಯಲ್ಲಿ ಖರೀದಿ ಮಾಡಿದಾಗ ಅದರಲ್ಲಿ ಒಂದು ಬಾಟಲ್ ಅಥವಾ ಬಾಟಲ್ ಪ್ಯಾಕೆಟ್ ಇರ್ತದೆ. ಅಲ್ಲಿ ನಾವೇನು ಮಾಡೋದು, ಸುಲಭವಾಗಿ ಸರ್ವೇ ಸಾಮಾನ್ಯ ಜನನು ಕೂಡ ನೋಡ್ತಕ್ಕಂಥ ಒಂದು ಯಾವ ವಿಷಕಾರಿ ಅನ್ನೋದನ್ನು ನಾವು ನೋಡ್ಕೋಬೋದು. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಒಂದು ಪ್ಯಾಕೆಟ್ ಪರ್ಚೇಸ್ ಮಾಡ್ತೀರಿ, ಖರೀದಿ ಮಾಡ್ತೀರಿ ಅಂತ ತಿಳ್ಕೊಳ್ರಿ, ಅಥವಾ ಬಾಟಲ್ ಖರೀದಿ ಮಾಡ್ತೀರಿ ಅಂತ ತಿಳ್ಕೊಳ್ರಿ, ಅದರಲ್ಲಿ ಡೈಮಂಡ್ ಶೇಪ್ ಆಕಾರದ ಒಂದು ಚಿತ್ರ ಇರುತ್ತೆ. ಆ ಚಿತ್ರದ ಅರ್ಧ ಭಾಗ ಒಂದು ಕಲರಿಂದ ಕೊಟ್ಟಿರ್ತಾನೆ, ಇನ್ನು ಮ್ಯಾಗ ಅದರ ಭಾಗ ಒಂದು ಸಿಂಬಲ್, ಡೇಂಜರ್ ಸಿಂಬಲ್ಸ್ ಅಂತ ಕೊಟ್ಟಿರ್ತಾನೆ. ಅವು ಬಹಳ ಮುಖ್ಯವಾಗಿ ನಾಲ್ಕು ಬಹುಮುಖ್ಯ ಒಂದು ಕಲರ್ ಅಂದರೆ ಬಣ್ಣಗಳನ್ನು ನೋಡ್ಬೋದು. ಒಂದು ರೆಡ್ ಕೆಂಪು ಬಣ್ಣ, ಇನ್ನೊಂದು ಹಳದಿ ಬಣ್ಣ, ಇನ್ನೊಂದು ನೀಲಿ ಬಣ್ಣ, ಇನ್ನೊಂದು ಪರಿಸರ ಸ್ನೇಹಿ ಆಗಿರತಕ್ಕಂಥ ಬಣ್ಣ ಅಂತ ಹೇಳಿದ್ರೆ ಹಸಿರು ಬಣ್ಣ. ಈ ಒಂದು ಬಣ್ಣನೂ ಕೂಡ ಒಂದೊಂದು ವಿಷಕಾರಿಯನ್ನು ತೋರಿಸುತ್ತೆ. ಈಗ ಉದಾಹರಣೆಗೆ ಕೆಂಪು ಬಣ್ಣ ಇತ್ತು ಅಂತ ಹೇಳಿದ್ರೆ ಅದು ಅತ್ಯಂತ ವಿಷಕಾರಿ, ಮೋಸ್ಟ್ ಡೇಂಜರಸ್. ಮತ್ತು ಹಳದಿ ಬಣ್ಣ ಅಂದರೆ ಅದಕ್ಕೆ ಸ್ವಲ್ಪ ಸ್ಲೈಟಿ, ಅದಕ್ಕಂತೂ ಕಡಿಮೆ ವಿಷಕಾರಿ ಅಂದರೆ ಅತಿ ವಿಷಕಾರಿ. ಅದೇ ಬ್ಲೂ ಕಲರ್ ಇತ್ತು ಅಂತ ಹೇಳಿದ್ರೆ ಒಂದು ವಿಷಕಾರಿ ಆಗಂಥದ್ದು, ಮತ್ತು ಗ್ರೀನ್ ಕಲರ್ ಇತ್ತು ಅಂತ ಹೇಳಿದ್ರೆ ಅದು ಸ್ಲೈಟ್ಲಿ ವಿಷಕಾರಿ ಅಂದರೆ ಎನ್ವೈರನ್ಮೆಂಟ್ಲಿ ಪರಿಸರ ಸ್ನೇಹಿ ಆಗಿರ್ಕಂತ ಕೆಮಿಕಲ್ ಅಂತ ನಾವು ತಿಳ್ಕೊಬೋದು. ಆ ಬೇಸಿಸ್ ಮೇಲೆ ನಾವು ಅಂಥ ಔಷಧಿಗಳನ್ನು ನೋಡ್ಬೋದು ಮತ್ತು ಉಪಯೋಗಿಸ್ಬೋದು. ಈಗ ಉದಾಹರಣೆಗೆ ಅಂದರೆ ನೀಮಿಸೈಡ್ ಅಂತ ಹೇಳಿದ್ರೆ ಬೇವಿನಿಂಡಿ, ಇದೆಲ್ಲ ನೀಲಿ ಆಕಾರದಲ್ಲಿ ಇರ್ತಕ್ಕಂಥ ಕೆಮಿಕಲ್ ಅಂತ ಕಂಡುಹಿಡ್ಬೋದು. ಮತ್ತು ಈ ಸ್ಪ್ರೇ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ನೀವು ಯಾವುದೋ ಒಂದು ಕೆಮಿಕಲನ್ನು ಯಾವುದೋ ಒಂದು ಬೆಳೆಗೆ ಸ್ಪ್ರೇ ಮಾಡ್ತೀರಾ, ಆ ಸ್ಪ್ರೇ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಅಂಗಡಿಯಿಂದ ಖರೀದಿ ಮಾಡೋಂಥ ಬಾಟ್ಲನ್ನು ತಗೊಂಡು ಹೋಗಿ ಸೀದಾ ಫೀಲ್ಡಿಗೆ ಹೋಗ್ತೀರಾ, ಫೀಲ್ಡಲ್ಲಿ ಹೊಲದಲ್ಲಿ ಹೋಗಿ ಆ ಬಾಟ್ಲನ್ನ ಓಪನ್ ಮಾಡ್ತೀರಾ. ಓಪನ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು, ಯಾಕಂದರೆ ಅದು ಏರ್ ಹಿಡಿದುತ್ತೆ. ಸಡನ್ನಾಗಿ ನೀವು ಒಂದು ಕೆಮಿಕಲನ್ನು ಓಪನ್ ಮಾಡಿದಾಗ ಸ್ಮೆಲ್ ಬರ್ತದೆ, ಸ್ಮೆಲ್ ಓಪನ್ ಆಗಿ ಸಡನ್ನಾಗಿ ಏರನ್ನು ಅದನ್ನು ಮುಗಿ ತಗೋಬಾರ್ದು. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಕೆಲವೊಂದು ನಮ್ಮದೇ ಆದಂಥ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್, ನಾವೇನು ಹೇಳಿದ್ವಿ PPE, ವೈಯಕ್ತಿಕ ಸುರಕ್ಷತಾ ಕವಚಗಳನ್ನು ಧರಿಸ್ಬೇಕು. ಯಾವ್ಯಾವ ವೈಯಕ್ತಿಕ ಸುರಕ್ಷತಾ ಕವಚಗಳು ಅಂತ ಹೇಳಿದ್ರೆ, ನೀವು ಈಗ ಸರ್ವಸಾಮಾನ್ಯವಾಗಿ ಈ ಕೋವಿಡ್ ಕಾಲದಲ್ಲಿ ಮಾಸ್ಕ್ ಅಂತ ಸಾಮಾನ್ಯವಾಗಿ ಹಾಕಿರ್ತೀರ, ದಟ್ ಈಸ್ ಮಾಸ್ಕ್ ಮೂಗಿಗೆ. ಏರ್ ಮುಖ ಅಂತ ಅಂದರೆ ನಮ್ಮ ಮೂಗಿನ ಮುಖಾಂತರ ಜಾಸ್ತಿ ಕೆಮಿಕಲ್ಗಳು ವಾಸನೆ ಮುಖಾಂತರ ಹೋಗ್ಬಿಡ್ತದೆ. ಇನ್ನೊಂದು ಕಣ್ಣು, ನಾವು ದೇಹಕ್ಕೆ ಸೇರಿಸಕ್ಕಂಥ ದಾರಿಗಳು ವಿಷ ಎಲ್ಲೆಲ್ಲಿ ಸೇರ್ತತಿ ಅಂತ ಹೇಳಿದ್ರೆ ಮೂಗಿನ ಮುಖಾಂತರ ಸೇರೋ ಚಾನ್ಸಸ್ ಇರ್ತದೆ, ಕಣ್ಣಿನ ಮುಖಾಂತರ ಸೇರಿಸೋ ಚಾನ್ಸಸ್ ಇರ್ತದೆ, ಮತ್ತು ಶ್ವಾಸಕೋಶ, ನಾವು ರೆಸ್ಪಿರೇಟರಿ ಏನು ಆರ್ಗನ್ ಇರ್ತೇವೆ ಅದ್ರ ಮುಖಾಂತರ ಸೇರ್ತದೆ. ಇನ್ನೊಂದು ಬಾಯಿ, ಇವನ್ನ ನಾವು ಫಸ್ಟ್ ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಸ್ಕನ್ನು ಧರಿಸಬೇಕು, ಮತ್ತು ಕಣ್ಣಿಗೆ ಗಾಗಲ್ ಕನ್ನಡಕವನ್ನು ಧರಿಸಬೇಕು. ಆಮೇಲೆ ಟೋಪಿ ಹಾಕ್ತಾರೆ ಕೆಲವೊಬ್ರು, ಏರಿ ಇದಾಗಬಾರ್ದು, ಪಾಲಾಗಬಾರ್ದು, ಅಥವಾ ನೆರಳಿರಬೇಕು ಅಂತೇಳಿ ಟೋಪಿ ಹಾಕೋಂಥದ್ದು, ಕೈಗೆ ಕೈ ಕವಚಗಳನ್ನು ಧರಿಸ್ತಕ್ಕಂಥದ್ದು, ಗಮ್ಮು ಬೂಟುಗಳನ್ನು ಹಾಕತಕ್ಕಂಥದ್ದು, ಫುಲ್ ಜಾಕೆಟ್ ಹಾಕಿ ನಾವು ಸ್ಪ್ರೇ ಮಾಡತಕ್ಕಂಥದ್ದನ್ನ ನೋಡ್ಬೇಕು. ಪರೀಕ್ಷೆ ತಗೊಂಡ್ಬಂದು ಒಂದು ಬೆಸ್ಟ್ ಉದಾಹರಣೆ ಏನಂತ ಹೇಳಿದ್ರೆ, ಈಗ ಸಪೋಸ್ ಒಂದು ವಿಷ ಏನಾದರೂ ಅಥವಾ ಒಂದು ಸ್ಪ್ರೇ ಮಾಡ್ತಕ್ಕಂಥ ಕೆಮಿಕಲ್ ಬಾಡಿ ಒಳಗೆ ಬಿದ್ದರೆ ಒಂದೊಂದು ಪಾರ್ಟಲ್ಲಿ ಒಂದೊಂದು ಥರ ಅಬ್ಸರ್ಪ್ಷನ್ ಆಗ್ತಿರ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ಮುಂಗೈಗೆ ಬಂದರೆ 10% ಅಬ್ಸರ್ಪ್ಷನ್ ಕೆಪಾಸಿಟಿ ಇರ್ತದೆ, ಅದೇ ಅಂಗೈ ಭಾಗ ಬಂದರೆ 13% ಒಂದು ಅಬ್ಸರ್ಪ್ಷನ್ ಕೆಪಾಸಿಟಿ ಇರ್ತದೆ, ಪಾದ ಭಾಗ ಬಂದರೆ 18% ಇರ್ತದೆ, ಜಠರ ಭಾಗ ಬಂದರೆ 21% ಇರ್ತದೆ, ತಲೆ ಭಾಗ ಬಂದರೆ 37% ಇರ್ತದೆ, ಅದೇ ಹಣೆ ಭಾಗ ಬಂದರೆ 12% ಇರ್ತದೆ, ಕಿವಿ ಭಾಗ ಬಂದರೆ 54% ಅಂದರೆ 100% ಒಳಗೆ ಹೋಗೋ ಚಾನ್ಸಸ್ ಇರ್ತದೆ, ಜನೇಂದ್ರ ಭಾಗದಲ್ಲಿ 100% ಒಳಗೆ ಹೋಗುವಂಥ ಚಾನ್ಸಸ್ ಇರ್ತದೆ. ಈ ವಿಷಕಾರಿಗಳನ್ನು ತಡಿಬೇಕು ಅಂತ ಹೇಳಿದ್ರೆ ನಾವು ಇವೆಲ್ಲ ವೈಯಕ್ತಿಕ ಸುರಕ್ಷಾ ಕವಚಗಳನ್ನು ಹಾಕೋದು ಬಹಳ ಮುಖ್ಯ. ಮತ್ತು ಸ್ಪ್ರೇಯಿಂಗ್ ಟೈಮ್ ಏನು ಮಾಡ್ತೀವಿ, ಔಷಧಿಗಳನ್ನು ನಾವು ಯಾವುದೇ ಒಂದು ಮಧ್ಯಾಹ್ನ ಬಿಸಿಲಲ್ಲಿ ಹೋಗಿ ಹೊಡೆಯೋದು, ಗಾಳಿಗೆ ಎದುರಾಗಿ ಹೋಗೋದು ಅಂತ ಹೊಡೆದು ಆ ಥರ ಮಾಡ್ಬೋದು. ಅದಕ್ಕೆ ಏನಂತಾರೆ, ಅರ್ಲಿ ಇನ್ ದ ಈವ್ನಿಂಗ್, ಅರ್ಲಿ ಇನ್ ದ ಮಾರ್ನಿಂಗ್ ಆರ್ ಲೇಟ್ ಇನ್ ದ ಈವ್ನಿಂಗ್ ಅಂತಾರೆ. ಅಂದರೆ ಬೆಳಗ್ಗೆ ಬೇಗ 8:00 ಹಿಡಿದು 10:00-12:00 ಒಳಗೆ ಬಿಸಿಲು ಜಾಸ್ತಿ ಇರೋದ್ರೊಳಗೆ ನಾವು ಸಿಂಪರಣೆ ಮಾಡಬೇಕು, ಮತ್ತು ಸಾಯಂಕಾಲ ಬೇಕಾದ್ರೆ 4:00-5:00 ಅಂತ ಹಿಂಗೆ ಸಿಂಪರಣೆ ಮಾಡಬೇಕು. ಆಮೇಲೆ ಇನ್ನೊಂದು ಹೇಳೋದು, ಗಾಳಿಗೆ ಎದುರಾಗಿ ಸಿಂಪರಣೆ ಮಾಡಬಾರ್ದು, ಗಾಳಿನ ವಿರುದ್ಧ ದಿಕ್ಕಲ್ಲಿ ಸಿಂಪರಣೆ ಮಾಡಬಾರ್ದು, ಅಲಾಂಗ್ ದಿ ಸಿಂಪರಣೆ ಮಾಡ್ಬೋದು. ಸಿಂಪರಣೆ ಆದಮೇಲೆ ಆ ಸಿಕ್ತಕ್ಕಂಥ ಏನು ಬಾಟಲ್ ಇರ್ಬೋದು ಆ ಪ್ಯಾಕೆಟ್ಗಳನ್ನು ಎಲ್ಲಿ ಪರಿಸರಕ್ಕೆ ಹಾಕಬಾರ್ದು. ಆಮೇಲೆ ಅರ್ಧ ಬಾಟ್ ಉಳಿದ ಸಮಯದಲ್ಲಿ ಇತ್ತು ಅಂತ ಹೇಳಿದರೆ ಅದನ್ನು ನೀಟಾಗಿ ಎಲ್ಲಿ ಪ್ಯಾಕ್ ಮಾಡಿ ಮಕ್ಕಳಿಗೆ ಸಿಗದ ಹಾಗೆ ನಾವು ದೂರ ತೆಗೆದು ಇಟ್ಟೋ ಅಂತ ವ್ಯವಸ್ಥೆ ಇರುತ್ತೆ. ಈ ಪ್ಯಾಕೆಟ್ಗಳನ್ನ ಏನ್ ಮಾಡ್ತೀವಿ, ಎಲ್ಲೆನ್ ಬೇಕು ಅಲ್ಲೆಲ್ಲ ನೀರಿಗೆ ತೊಳಿಬಾರ್ದು, ಸ್ವಲ್ಪ ಬಕೆಟ್ ಎಲ್ಲ ನೀಟಾಗಿ ತೊಳೆದು ಹೊರಗಡೆಗೆ ಅದನ್ನ ಮಣ್ಣಿಗೆ ಹಾಕಿ ಡಿಸ್ಪೋಸ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಆಮೇಲೆ ಆ ಪ್ಯಾಕೆಟ್ಗಳನ್ನ ನೀವೇ ಇಟ್ಕೊಂಡು ಎಲ್ಲ ಬೇರೆ ಕಡೆಗೆ ಬಂದಂತ ಸಂದರ್ಭದಲ್ಲಿ ಡಿಸ್ಪೋಸ್ ವ್ಯವಸ್ಥೆಗಳನ್ನ ಮಾಡತಕ್ಕಂಥದ್ದು. ಕೈಯನ್ನ ಯಾವಾಗಲೂ ಯೂಸ್ ಆದ್ಮೇಲೆ ಫಸ್ಟ್ ಸ್ಪ್ರೇ ಆದ್ಮೇಲೆ ಸೋಪ್ನಿಂದ ತೊಳೆಯುವಂಥದ್ದು, ಹೆಚ್ಚು ಬಿಸಿನೀರಿನಿಂದ ತೊಳಿಬಾರ್ದು, ಹೆಚ್ಚು ತಣ್ಣೀರಿನಿಂದ ತೊಳಿಬಾರ್ದು. ಉಗುರು ಬೆಚ್ಚದಂತ ನೀರಲ್ಲೇ ತೊಳೆದ್ರೆ ಆ ಕೆಮಿಕಲ್ದು ಯಾವ ರೀತಿಯಂತೆ ರಿಯಾಕ್ಟ್ ಆಗೋ ಅಂತ ಚಾನ್ಸಸ್ ಇರಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಕೆಮಿಕಲ್ಗಳು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಕೆಮಿಕಲ್ ಯಾವ ರೀತಿ ಪರಿಸರದಲ್ಲಿ ಇದು ಸೇರುತ್ತೆ ಅಂತ ಹೇಳಿ. ನೀವು DDT ಅಂತ ಕೇಳಿರ್ಬೋದು, ಡೈಕ್ಲೋರೋ ಡೈಪಿನಾಲ್ ಟ್ರೈಕ್ಲೋರೋ ಈಥೇನ್ ಅಂತ, ಅದು ಹಿಂದಿನ ಕಾಲದಲ್ಲೂ ಇದೆ. ಈಗ ಇಂಡೋಸಲ್ಫಾನ್ದು ನೀವು ಕರಾವಳಿ ಪ್ರದೇಶದಲ್ಲಿ ಗೋಡಂಬಿ ಬೆಳೆಗಾರದಲ್ಲಿ ಆಗಿರ್ತಕ್ಕಂಥದ್ದು ಕೇಳಿರ್ಬೋದು. ಅದೇ ರೀತಿ DDT ಏನಂತ ಹೇಳಿದ್ರೆ ಅದು ಏನಾಗುತ್ತೆ ಅಂದರೆ ಪರಿಸರದಲ್ಲಿ ದ್ವಿಗುಣ ಆಗೋಂಥ ಚಾನ್ಸ್ ಇರ್ತದೆ. ಒಂದು DDTನ ನೀವು ಎಲ್ಲ ಸ್ಪ್ರೇ ಮಾಡಿದ್ದು ಎಲ್ಲ ಅರ್ಕಂದು ಹೋಗ್ಬಿಟ್ಟು ನೀರಿಗೆ ಸೇರುತ್ತೆ ಅಂತ ಹೇಳಿದ್ರೆ ಅದನ್ನು ಸಣ್ಣ ಮೀನುಗಳು ತಿಂತವೆ. ಅದರಲ್ಲಿ 2 PPM ನೀರಲ್ಲಿ ಇತ್ತು ಅಂದರೆ 2 PPM ಸಣ್ಣ ಮೀನು ತಿಂತು ಅಂದರೆ 2 ಇದ್ದದ್ದು 4 PPM ದೊಡ್ಡ ಮೀನುಗಳಲ್ಲಾಗುತ್ತೆ. ಆ ಮೀನುಗಳಲ್ಲಿ ತಿಂದಿರತಕ್ಕಂಥ ಹಾವುಗಳಲ್ಲಿ 8 PPM ಆಗುತ್ತೆ. ಆ 8 PPM ಪಕ್ಷಿಗಳು ತಿಂತವೆ ಹಾವುಗಳನ್ನ. 8 PPM ಇದ್ದಿದ್ದ ಪಕ್ಷಿಗಳಲ್ಲಿ 16 PPM ಆಗುತ್ತೆ. ಆ ಪಕ್ಷಿಗಳನ್ನು ಬೇರೆ ಎಲ್ಲ ತಿಂದರೆ ಅದರಿಂದ 30 ಹಿಂಗೆ ಡಬ್ಲಿಂಗ್ ಆಗೋಂಥ ಇರ್ತದೆ. ಒಂದು ಕೆಲವೊಂದು ಕೆಮಿಕಲ್ಲು ಡಬಲ್ ಆಗೋಂಥದ್ದು ಇರ್ತದೆ. ಆಹಾರಗಳ ಸರಪಳಿಯಲ್ಲಿ ಸೇರಿದಾಗ, ಎಸ್ಪೆಷಲಿ ಜಲ ಆಹಾರ ಸರಪಳಿಯಲ್ಲಿ ಸೇರಿದಾಗ ಅದು ಡಬ್ಲಿಂಗ್ ಆಗೋಂಥದ್ದು. ಅಂಥ ಕೆಮಿಕಲ್ಗಳನ್ನು ಆದಷ್ಟು ಯೂಸ್ ಮಾಡೋದೇ ಇರೋದು ಭಾಳ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವುದೇ ಕೆಮಿಕಲ್ ಅದನ್ನು ಈ ನೀರಿಗೆ ಸೇರಿದಂಗೆ, ದನಗಳಿಗೆ ಸೇರಿದಂಗೆ, ಮತ್ತು ಕೆಮಿಕಲ್ ಸ್ಪ್ರೇ ಆದಮೇಲೆ ಆ ಒಂದು ಫೀಲ್ಡಲ್ಲಿ ದನಗಳು ಹೋಗಿದಾಗ ನೋಡ್ತಕ್ಕಂಥದ್ದು, ಪ್ರಾಣಿಗಳು ಹೋಗಿದಾಗ ನೋಡ್ತಕ್ಕಂಥದ್ದು, ಇಮಿಡಿಯೇಟಲ್ಲಿ ಏನಾಗುತ್ತೆ 1 to 2 hours ಅಥವಾ 6 hoursಲ್ಲಿ ಅದು ತಿಂದರೆ ಅವು ಕೂಡ ದನಗಳುಗಳಿಗೆ ವಿಷಕಾರಿ ಆಗೋಂಥ ಚಾನ್ಸಸ್ಗಳಿರ್ತದೆ. ಅಂಥದ್ದು ಕೂಡ ಅವಾಯ್ಡ್ ಮಾಡಬೇಕು ಅಂತ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸಾಕಷ್ಟು ಈ ಒಂದು ಕೀಟನಾಶಕಗಳ ಬಳಕೆ, ರಾಸಾಯನಿಕ ಒಂದು ಗೊಬ್ಬರಗಳ ಬಳಕೆಯಿಂದ ಈಗ ಪರಿಸರದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಪರಿಸರದ ಮೇಲೆ ಪರಿಣಾಮ ಅಷ್ಟೇ ಬೀರುತ್ತಾ, ಏನು ಕೃಷಿ ಭೂಮಿ ಮೇಲೂ ಪರಿಣಾಮ ಬೀರುತ್ತಾ ಈ ಥರ ಹೆಚ್ಚು ಒಂದು ಬಳಕೆಯಿಂದ? ಒಂದೇ ಕೆಮಿಕಲ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ, ಉದಾಹರಣೆಗೆ ಫರ್ಟಿಲೈಸರ್ ಇರ್ಬೋದು, ಕೆಮಿಕಲ್ ಒಂದೇ ರಿಪೀಟೆಡ್ ಯೂಸ್ ಮಾಡ್ತಾ ಇದ್ರೆ ಅವು ಮೆಟಲ್ಸಿಕಲ್ ಇಲ್ದಾಗೂ ಕೆಲವೊಂದು ಡಿಪಾಸಿಟ್ ಆಗೋಂಥ ಚಾನ್ಸಸ್ ಇರ್ತದೆ. ಮತ್ತು ಮಳೆ ಬಂದಾಗೂ ವಾಶ್ಔಟ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ, ನೀರು ಬಿಟ್ಟಲ್ಲಿ ವಾಶ್ಔಟ್ ಆಗುತ್ತೆ. ನೀವು ಈಗ ಉದಾಹರಣೆ ನೋಡ್ರಿ, ಬೋರ್ವೆಲ್ ವಾಟರ್ದ ನೀರು ನೋಡಿ ಬೆಳೆದಕ್ಕಂಥ ಬೆಳೆದ, ಈಗ ಭತ್ತ ಬೆಳೆದಂಥ ನೀರಲ್ಲಿ ನೋಡಿರಿ, ಭತ್ತದಲ್ಲಿ ನೋಡಿದರೆ ನೀವೇನಾಗುತ್ತೆ ವೈಟ್ ವೈಟ್ ಕಲರ್ ಪ್ಯಾಚಸ್ ನೋಡ್ತೀರ ಭತ್ತ ಬೆಳೆದಾದ್ಮೇಲೆ, ಅಂದರೆ ಸಾಲ್ಟ್ ಅಕುಮುಲೇಷನ್ ಆಗ್ತಾ ಹೋಗುತ್ತೆ. ಕೆಮಿಕಲ್ ಕೂಡ ಅಂಥವಿಲ್ಲಿದ್ದಲ್ಲಿ ಅಕುಮುಲೇಷನ್ ಆಗುತ್ತೆ. ಬಟ್ ಏನಾಗುತ್ತೆ, ಕೆಮಿಕಲ್ಸಲ್ದು ಏನಂತ ಹೇಳಿದ್ರೆ ಆ ರೆಸಿಡ್ಯುವಲ್ ಎಫೆಕ್ಟ್ ಕಡಿಮೆ ಇರುತ್ತೆ, ವಾಶ್ಔಟ್ ಆಗುತ್ತೆ. ಮತ್ತು ಅದು ಆಫ್ಟರ್ 30 ಡೇಸಲ್ಲಿ ಸ್ವಲ್ಪ ಕಡಿಮೆ ಹಾಕೋಂತ ಹೋಗುತ್ತೆ ಪ್ರಮಾಣ, ಆ ಥರ ಇರುತ್ತೆ. ಇನ್ನೊಂದು ಕೆಲವು ಅಂಥ ಕೆಮಿಕಲ್ಗಳನ್ನು ಈ ಆಲ್ರೆಡಿ ಬ್ಯಾನ್ ಮಾಡ್ತಿದ್ದಾರೆ. ಈಗ ಕೃಷಿ ಬೆಳೆಗಳಲ್ಲಿ ಸಾಕಷ್ಟು ರಾಸಾಯನಿಕ ಒಂದು ಕೀಟನಾಶಕಗಳ ಬಳಕೆಯಿಂದ ಗಾಳಿ ಮುಖಾಂತರ ಏನಾದರೂ ಅದು ಮನುಷ್ಯನ ದೇಹಕ್ಕೆ ಏನಾದರೂ ತೊಂದರೆ ಮಾಡುತ್ತಾ? ನಾವು ಹೇಳಿದ್ವಲ್ಲ, ಸ್ಪ್ರೇ ಮಾಡೋಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಗಾಳಿಯ ದಿಕ್ಕಿಗೆ ವಿರುದ್ಧ ದಿಕ್ಕಲ್ಲಿ ಮಾಡಿದಾಗ ಆ ಸಂದರ್ಭದಲ್ಲಿ ಏರ್ ಡ್ರಾಪ್ಲೆಟ್ಸ್ಗಳು ಸ್ಪ್ರೇ ಆಗ್ತಾ ಇರ್ತವೆ, ಸ್ಮೆಲ್ಗಳು ಬರ್ತದೆ, ಇಮಿಡಿಯೇಟ್ ಸ್ಮೆಲ್ ಬರ್ತದೆ, ಕೆಲವೊಂದು ಡೇಂಜರ್ಸ್ ಕೆಮಿಕಲ್ ಇರ್ತವೆ. ಅಂಥ ಸಂದರ್ಭದಲ್ಲಿ ನಮ್ಮ ಈ ಮಾಸ್ಕ್ ಹಾಕಿಕೊಂಡಾಗ, ನೀವು ಜಾಕೆಟ್ ಹಾಕ್ಯಂದು ಸ್ಪ್ರೇ ಮಾಡಿದಾಗ, ನಿಮಗೆ ಗ್ಲೋಸ್ ಹಾಕಿಕೊಂಡಾಗ, ಹ್ಯಾಂಡ್ ಗ್ಲೋಸ್ ಹಾಕಿಕೊಂಡಾಗ ಅದರ ಪ್ರಮಾಣ ಏನು ಅಷ್ಟು ಹಚ್ಚೋದಿಲ್ಲ. ಮತ್ತು ಅಕ್ಕಪಕ್ಕದಲ್ಲೂ ಅಂತೇಳಿ ಇರಲ್ಲ, ಸ್ಪ್ರೇ ಮಾಡೋ ಟೈಮಲ್ಲಿ ಇರಲ್ಲ, ಇದನ್ನ ನೋಡ್ಕೊಳ್ಳೋದು ಉತ್ತಮ. ಮತ್ತು ದನ ಕರುಗಳು ಆ ಏರಿಯಾಕ್ಕೆ ಹೋಗಿದ್ದಿಲ್ಲಂಗೆ, ಆ ಪ್ಯಾಡ್ ಏನು ಸ್ಪ್ರೇ ಮಾಡ್ತಿರಲಿಲ್ಲ, ಆ ಒಂದು ಏರಿಯಾಕ್ಕೆ ದೂರ ಇರೋದು ಉತ್ತಮ ಅಂತ ಹೇಳ್ಕೊಂಡು. ಈಗ ಎಷ್ಟೋ ಕೃಷಿ ಜಮೀನ್ ಹತ್ರ ನಾವು ನೋಡ್ತಾ ಇದ್ವಿ, ನಮ್ಮ ಕೃಷಿಕರೆಲ್ಲ ಈಗ ಬದುಗಳಲ್ಲೆಲ್ಲ ಈ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಗಿಡ ಹುಲ್ಲು ಅದೆಲ್ಲ ಒಣಗಲಿ ಅಂತೇಳಿ ಸಿಂಪಡಣೆ ಮಾಡಿ ಒಂದು ಗಂಟೆ ಒಂದು ತಾಸಾಗಿರಲ್ಲ, ಅಲ್ಲೆಲ್ಲ ಹಸುಗಳನ್ನ ಮೇಯಿಸ್ತಾರೆ ಗೊತ್ತಿಲ್ಲದೇನೆ. ಅಂದರೆ ಇದು ಯಾವ ರೀತಿ ಹಸುಗಳ ಮೇಲೆ ಪರಿಣಾಮ ಬೀರುತ್ತೆ? ಏನಾಗುತ್ತೆ ರೀ, ಕೆಮಿಕಲ್ಸ್ ಮೇ ಇಮಿಡಿಯೇಟ್ ಆಗಿ ದನಗಳು ಮೇಯಿಸೋದಾಗಲಿ ಆ ಹುಲ್ ಕೊಯ್ದು ಮೇಯಿಸೋದಾಗಲಿ ಮಾಡಬಾರ್ದು, ಯಾಕಂತ ಹೇಳಿದ್ರೆ ಅದರ ರೆಸಿಡ್ಯೂಸ್ ಇರುತ್ತೆ. ಹಂಗಾಗಿ ಅಂಥವನ್ನ ಅವಾಯ್ಡ್ ಮಾಡೋದು ಭಾಳ ಉತ್ತಮ. ಮತ್ತು ಆ ಥರ ಮಾಡಲು ಬಾರ್ದು. ಈಗೇನಾಗುತ್ತೆ, ನೀವು ಕಳೆನಾಶಕನ ಯಥೇಚ್ಛವಾಗಿ ರಿಪೀಟೆಡ್ಲಿ ಹೊಡಿಬಾರ್ದು. ರಿಪೀಟೆಡ್ ನೀವು ಹೊಡಿತಾ ಹೋದ್ರೆ ಭತ್ತ ಗದ್ದೆಯಲ್ಲಿ, ನೀವು ಭತ್ತ ಗದ್ದೆಯಲ್ಲಿ ನೋಡ್ರಿ ಹುಲ್ಲು ಬೆಳೆಸಿರ್ತಾರೆ, ನೀವು ಎಲ್ಲ ಹುಲ್ಲು ತೆಗೆದ್ಬಿಡ್ರಿ, ಇನ್ನೊಂದ್ಸಲ ಆ ಭತ್ತದ ಬಂಡೆ ಇರಲ್ಲ ನಿಮಗೆ, ಆ ಬದುನೇ ಇರಲ್ಲ, ನೀರು ಜಾರಿ ಹೋಗ್ಬಿಡ್ತದೆ. ಅಂದರೆ ಈ ಲೈವ್ ಬ್ಯಾಂಡ್ಸ್ ಅಂತ ಹೇಳ್ತೀವಿ, ಜೀವ ಇರತಕ್ಕಂಥ ಬದುಗಳು ಅಂತ ಹೇಳ್ತೀವಿ, ಲೈವ್ ಬ್ಯಾಂಡ್ಸ್ಗಳು ಏನಾಗ್ತವೆ ಅಂದರೆ ಹಾಳಾಗ್ಬಿಡ್ತವೆ. ನೀವು ಮತ್ತೆ ನೆಕ್ಸ್ಟ್ ಟೈಮ್ ಭತ್ತ ಆಗ್ಬೇಕಂದ್ರೆ ಮತ್ತೆ ಹೊಸದಾಗಿಂದ ಬದು ಹಾಕ್ಬೇಕಾಗುತ್ತೆ. ಅಂಥ ಟೈಮಲ್ಲಿ ನೀವು ಬದನ್ನು ಉಳಿಸ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಉತ್ತಮ ಅಂತ ಹೇಳಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಕಳೆನಾಶಕನ ಈಗ ಅರೆಕ ನಟ್ಟಲ್ಲಿ ಬೆಳೀತಾರೆ, ಕೋಕೋನಟ್ ಪ್ಲಾಂಟಲ್ಲಿ ಮತ್ತು ಅರೆಕ ಅಡಿಕೆ ಇದರಲ್ಲಿ ಮಧ್ಯ ಬೆಳೀತೇವೆ. ನಾವೇನು ಮತ್ತು ಇದನ್ನು ಕಂಟಿನ್ಯೂಸ್ ಹೊಡಿತಾ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಜೈವ ವೈವಿಧ್ಯತೆ ಅಂತ ಹೇಳ್ತೀವಿ, ಬಯೋಡೈವರ್ಸಿಟಿ, ಅಲ್ಲಿ ಏನಾಗುತ್ತೆ ಆ ಒಂದು ಸ್ಪೀಸೀಸ್, ಕೆಲವೊಂದು ಸ್ಪೀಸೀಸ್ಗಳು ಆ ಏರಿಯಾಗೆ ತಕ್ಕಂಗಿರ್ತವೆ. ಈಗ ದಾವಣಗೆರೆಗೆ ಬಂದ ಒಂದೊಂದು ಸ್ಪೀಸೀಸ್ ಇರ್ತದೆ, ಚಿತ್ರದುರ್ಗ ಕಡೆಗೆ ಒಂದೊಂದು ಸ್ಪೀಸೀಸ್ ಇರ್ತದೆ, ಚಿಕ್ಕಮಗಳೂರಲ್ಲ ಒಂದೊಂದು ಸ್ಪೀಸೀಸ್ ಇರುತ್ತೆ. ಅಂತ ಸ್ಪೀಸೀಸ್ ಕಳ್ತಕ್ಕ ಜೈವ ವಿವಿಧತೆಯನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಪ್ಲಾಂಟ್ ಬೈ ಡೈವರ್ಸಿಟಿನ ನಾವು ಕಳ್ಕೊಳ್ಳೋವಂಥ ಚಾನ್ಸಸ್ಗಳು ಇರ್ತದೆ, ಆದಷ್ಟು ಅವಾಯ್ಡ್ ಮಾಡಬೇಕು. ಎಂತ ಸಾಧ್ಯ ಆಗದೆ ಒಡೆಯಲೇಬೇಕು ಅಂತ ಸಂದರ್ಭದಲ್ಲಿ ಒಡೆಯುವಂಥದ್ದು ಹೇಳ್ಬೋದು. ಈಗ ರೈತರು ಅಂದರೆ ತಮ್ಮ ಕೃಷಿ ಬೆಳೆಗಳಿಗೆ ಯಾವುದೇ ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಸಿಂಪಡಣೆ ಮಾಡಬೇಕಾದ್ರೆ ಸಾಕಷ್ಟು ಮುಂಜಾಗ್ರತೆ ಕ್ರಮವಾಗಿ ಅಂದರೆ ಮಾಸ್ಕ್ ಹಾಕಿರಬೇಕು, ಜಾಕೆಟ್ ಹಾಕಿರಬೇಕು, ಜೊತೆಗೆ ಎಲ್ಲ ಕೈಗೆಲ್ಲ ಗ್ಲೌಸ್ ಹಾಕಿರಬೇಕು. ಅಂದರೆ ಅಚ್ಚುಕಟ್ಟಾಗಿ ಅವರು ತಮ್ಮ ಒಂದು ಶರೀರವನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಹೇಳಿದ್ರ. ಅಂದರೆ ಸಾಕಷ್ಟು ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ರೈತರು ಯಾವ ರೀತಿಯಾದಂಥ ಒಂದು ಮುಂಜಾಗ್ರತೆ ಕ್ರಮಗಳನ್ನೇ ತಗೊಳ್ತಾ ಇಲ್ಲ. ಅಂದರೆ ಮಾಸ್ಕ್ ಹಾಕಲ್ಲ, ಕೈಗೆ ಏನು ಹಾಕಲ್ಲ, ಈಗ ಔಷಧಿ ಸಿಂಪಡಣೆ ಮಾಡ್ತಾ ಇರ್ತಾರೆ. ಈಗ ಊಟ ಟೈಮ್ನಲ್ಲಿ ಊಟ ತಂದ್ರೆ ಅಂದ್ರೆ ಸರಿ ಬರೀ ಕೈನಲ್ಲಿ ನೀರು ಒಂದು ತೊಳೆದಂಗೆ ಊಟ ಮಾಡ್ತಾರೆ ಅಂದರೆ ನಮಗೇನಾಗಲಿಲ್ಲ ಅಂತಾರೆ. ಅಂದರೆ ಮುಂದೆ ಅವರಿಗೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ? ಅದು ಇಮಿಡಿಯೇಟ್ ಎಫೆಕ್ಟ್ ಕಾಣಲ್ಲ ರೀ. ಇಮಿಡಿಯೇಟ್ ಅಂತ ಹೇಳಿದ್ರೆ ತಕ್ಷಣದ ಅದು ಪರಿಣಾಮ ಬೀರಲ್ಲ. ಈ ಇದನ್ನ ಸರ್ವೆಯಲ್ಲಿ ನೋಡಿದಾಗ ಎಷ್ಟೋ ವಿಧದ ದುಷ್ಪರಿಣಾಮಗಳು ಕಂಡು ಬರ್ತವೆ. ಸುಮಾರು ನೀವು ಕೆಮಿಕಲ್ಸ್ ಎಂಗೇಜ್ ಅಲ್ಲಿ ನೋಡ್ರಿ, ಈಗ ಆಲ್ಮೋಸ್ಟ್ ಮದುವೆ ಆಗಲಿದ್ದವರಿಗೆ ಕೆಮಿಕಲ್ ಹೊಡೆಯಕ್ಕೆ ಕೊಡಲ್ಲ, ಹೊಡಿಬೇಡ್ರಿ ಅಂತ ಅಡ್ವೈಸ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿಗಳು ಇರ್ತವೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಈ ನಾನು ಹೇಳ್ತಕ್ಕಂಥ ಮಾಸ್ಕ್ ಅಟ್ಲೀಸ್ಟ್ ಮಾಸ್ಕ್ ಹಾಕ್ಕೋಬೇಕು. ಅಂದರೆ ಆ ದೇಹಕ್ಕೆ ನಮಗೆ ವಿಷ ಸೇರಿದಂಗೆ ನೋಡ್ಕೊಂಥದ್ದು, ಅಟ್ಲೀಸ್ಟ್ ಹ್ಯಾಂಡ್ ಗ್ಲೋವ್ಸನ್ನು ಹಾಕ್ಕೋಬೇಕು. ಆ ಥರ ನಾನು ಕಾಲಿಗೆ ಗಂಬೂಟ್ ಹಾಕ್ಕೋಬೇಕು, ಓಡಾಡೋಕ್ಕೆ ಪ್ರಾಬ್ಲಮ್ ಅಂತಿರುತ್ತೆ. ಅಂಥವನ್ನು ಮಾಡೋದು ಒಂದು ಉತ್ತಮ ಅಂತ ಹೇಳಿಕೊಂತ. ಈಗ ತಾತ್ಕಾಲಿಕವರಿಗೆ ಅದರ ಸಮಸ್ಯೆ ಗೊತ್ತಾಗಲಿದ್ರೂ ಮುಂದೆ ಅದರ ಒಂದು ಸಮಸ್ಯೆ ಬರುತ್ತೆ ಅಂತ. ಹೌದು, ಏನಾಗುತ್ತೆ ಅಂದರೆ ಸದ್ಯಕ್ಕೆ ಕಾಣೋದಿಲ್ಲ ಅದು. ಈ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಒಂದ್ಸಲಿಗೆ ಕಾಣಲ್ಲ. ನಾನು ಹೇಳಿದ DDT ಹೇಳಿದ್ವಿ ನೋಡ್ರಿ, ಎಷ್ಟು ಡಬ್ಲಿಂಗ್ ಆಗುತ್ತೆ ಕೆಮಿಕಲ್ ನೀರಲ್ಲಿ ಅನ್ನಂಗೆ, ಹಂಗೆ ನಿಧಾನಕ್ಕೆ ಕಾಣುತ್ತೆ. ಆಮೇಲೆ ಏನು ಮಾಡ್ತೀವಿ, ವಿನೇಲ್ ಮಾಡ್ತೀವಿ ನಾವು ಕೆಮಿಕಲ್ನ ವಾಸನೆ. ಜಸ್ಟ್ ನೀವು ಸ್ಪ್ರೇ ಮಾಡಿದ್ರೆ ಅಕ್ಕಪಕ್ಕ ನೋಡಿದ್ರಿ ಕೆಮಿಕಲ್ ಬಾಡಿ ಒಳಗೆ ಎಂಟ್ರಿ ಆಗ್ತಾ ಇರ್ತದೆ. ಆ ರೀತಿ ನೀವು ಒಡೆಯೋಕ್ಕೂ ಬೇಡ ಅನ್ನೋದಿಲ್ಲ, ಒಡೀರಿ. ಬಟ್ ಏನಂದರೆ ನಮ್ಮ ಆರೋಗ್ಯ ಕಾಪಾಡು, ವೈಯಕ್ತಿಕ ಆರೋಗ್ಯ. ನೀವು ಒಡೆಯ ಅಂತಾರೆ ತಮ್ಮ ವೈಯಕ್ತಿಕ ಆಗಬೇಕು. ಅಟ್ಲೀಸ್ಟ್ ಮೂಗು ಮುಚ್ಕೊಂಡು ಹೊಡಿತಕ್ಕಂಥ, ಮೂಗಿಗೆ ತವಲ್ ಕಟ್ಕೊಂಡು ಹೊಡಿತಕ್ಕಂಥದ್ದು, ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕಿ ಕೆಮಿಕಲ್ ಮುಟ್ಟೋದು. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಸ್ಪ್ರೇ ಟೈಮಲ್ಲಿ ನಾಜಲ್ಗಳನ್ನ ತೆಗಿತಾರೆ, ಅದನ್ನ ಊಬ್ತಾರೆ, ಬಾಯಲ್ಲೇ ಊಬ್ತಾರೆ, ತೊಳೆದಿರಲ್ಲ. ಮತ್ತು ಸ್ಪ್ರೇ ಟೈಮಲ್ಲಿ ಅಡಿಕೆಲೆ ಹಾಕೋಣಂಥದ್ದು ಮಾಡ್ತಾರೆ, ಟೀ ಕುಡಿ ಅಂತದ್ದು ಮಾಡ್ತಾರೆ. ನೀವು ಟೀ ಕುಡಿಯೋದು ಅಡಿಕೆಲೆ ಹಾಕೋಣೋದಾದರೆ ನೀವು ಎಲ್ಲ ಕೆಲಸ ಆದಮೇಲೆ ಕೈ ನೀಟಾಗಿ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಹಾಕೊಳ್ಳೋದು ಭಾಳ ಉತ್ತಮ ಅಂತ. ನಿಮ್ಮ ತಮ್ಮ ಆರೋಗ್ಯನ ತಾವು ಕಾಪಾಡ್ಕೊಬೋದು ಅಂತ. ಸರ್, ನೀವು ಒಂದು ಮಾತು ಹೇಳಿದ್ರೆ ಆಗ್ಲೇನೆ, ನಮ್ಮ ರೈತರು ಈಗ ಔಷಧಿಗಳನ್ನ ಅಂದ್ರೆ ಅಂಗಡಿಯಲ್ಲಿ ಕೊಂಡ್ಕೊಂಡ್ ಬರಕ್ಕೆ ಹೋದಾಗ ಅಂದ್ರೆ ಏನೆಲ್ಲ ಒಂದು ವಿಧಾನಗಳನ್ನ ಅನುಸರಿಸಿ ಅಲ್ಲಿ ಔಷಧಿಗಳನ್ನ ಕೊಂಡ್ಕೊಂಡ್ ಬರಬೇಕಾಗುತ್ತೆ? ಏನಾಗುತ್ತೆ ಅಂತ ಹೇಳಿದ್ರೆ, ಕೀಟನಾಶಕಗಳು ಖರೀದಿ ಮಾಡ್ಬೇಕಾದ್ರೆ ಫಸ್ಟ್ ನೀವು ಏನಾಗಬೇಕು, ಅಧಿಕೃತ ರಸೀದಿ ತಗೊಂಡಿರಬೇಕಾಗುತ್ತೆ, ಅದ್ರದ್ದು ಯಾವ್ದು ಕೆಮಿಕಲ್ ಏನು ಅಂತ ಹೇಳಿ ಚೀಟಿ ಕೊಡ್ತಕ್ಕಂಥದ್ದು. ಆಮೇಲೆ ಸಿಂಪರಣೆ ವೇಳೆ ಬಾಯಿಯಿಂದ ಉಗುಳ್ಬಾರ್ದು ಅಂತಾನೆ ಹೇಳಿದ್ರೆ, ಮತ್ತೆ ನೀವು ಹೇಳಿದ್ರಲ್ಲ ಏನು ಡೇಂಜರಸ್ ಅಂತ ಹೇಳಿದ್ರೆ, ಅದರಲ್ಲಿ ಯಾವುದೇ ಪಾಕೆಟ್ ಆಗಲಿ ಬಾಟಲ್ ಪರ್ಚೇಸ್ ಮಾಡಿದಾಗ ಅದು ಡೈಮಂಡ್ ಆಕಾರದ ಸಿಂಬಲ್ ಇರುತ್ತೆ. ಆ ಡೈಮಂಡ್ ಆಕಾರ ಸಿಂಬಲ್ ಅರ್ಧ ಭಾಗ ಮ್ಯಾಗಿನ ಭಾಗ ಏನಿರ್ತದೆ, ಡೇಂಜರ್ಸ್ ಅಂತ ಹೇಳಿ ಬರೆದಿರ್ತಾನೆ. ಡೇಂಜರ್ಸ್ ಅಂದರೆ ಎಚ್ಚರಿಕೆ ಅಂತ ಹಿಂಗೆ ಬರೆದಿರ್ತಾನೆ. ಅದ್ರ ಕೆಳಗೆ ಏನು ಮಾಡ್ತಾನೆ, ಕಲರ್ಗಳು ಹಾಕಿರ್ತಾರೆ. ಒಂದು ಕೆಂಪು ಬಣ್ಣ ಇರುತ್ತೆ, ಹಳದಿ ಬಣ್ಣ ಇರ್ತದೆ, ಮತ್ತು ಬ್ಲೂ ಬಣ್ಣ ಇರ್ತದೆ, ಇನ್ನೊಂದು ಹಸಿರು ಬಣ್ಣ ಇರ್ತದೆ ಅಂತ. ನೀವು ಆದಷ್ಟು ಹಸಿರು ಬಣ್ಣ ಇತ್ತು ಅಂತ ಹೇಳಿದ್ರೆ ಇದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಅಂದರೆ ಈ ಪರಿಸರ ಸ್ನೇಹಿ ಔಷಧಿ ಅಂತ ತಿಳ್ಕೊಂಡು ಅದನ್ನು ತಗೊಂಡು ಸ್ಪ್ರೇ ಮಾಡಿದರೆ ಒಂದು ಉತ್ತಮ. ಅಲ್ಲಿರ್ತಕ್ಕಂಥ ನೀವು ಜೈವ ವಿವಿಧತೆಯನ್ನು ಕಾಪಾಡ್ಬೋದು, ಜೊತೆಗೆ ನಿಮ್ಮ ಬೆಳೆನೂ ಅದೇ ರೀತಿಯಾಗಿ ಕಾಪಾಡ್ಬೋದು. ಔಷಧಿ ಡಬ್ಬದ ಮೇಲೆ ಅಂದರೆ ಡೇಂಜರ್ ಅಂತ ಇರುತ್ತೆ, ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂಥ ಔಷಧಿ ಸಾಕಷ್ಟು ಇದು ಡೇಂಜರ್ ಅಂದರೆ ನಮ್ಮ ಕೃಷಿ ಬೆಳೆಗಳಿಗೆ ಹೊಡೆದ್ರೆ ಅಂದರೆ ಸಾಕಷ್ಟು ಈ ಒಂದು ರೋಗಗಳನ್ನ ಕಂಟ್ರೋಲ್ ತರಕ್ಕೆ ಇದು ಆ ಥರ ಒಂದು ಚಿಹ್ನೆ ಇದೆ ಅಂತೇಳಿ ಸಾಕಷ್ಟು ರೈತರ ಒಂದು ತಪ್ಪು ಅಭಿಪ್ರಾಯ ಇದೆ ಸರ್. ಅಂಥ ರೈತರಿಗೆ ಏನು ಹೇಳ್ತೀರಿ? ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಟೆಸ್ಟ್ ಮಾಡಿರ್ತಾರೆ ಬಿಟ್ರಿ, ಅದು ರೆಡ್ ಇದೆಲ್ಲ ನೋಡಿ ಆ ಕೆಮಿಕಲ್ ಎಷ್ಟು ಎಚ್ಚರವಾಗಿರ್ಬೇಕು ಅಂತ ಹೇಳಿ ಅದು ಒಂದು ಇದೆ. ಬಟ್ ನೀವು ಯೂಸ್ ಮಾಡಿ ಒಳ್ಳೊಳ್ಳೆ ಕೆಮಿಕಲ್ಗಳಿದ್ದಾವೆ, ಆರ್ಗ್ಯಾನಿಕ್ ಕೆಮಿಕಲ್ಗಳಿದ್ದಾವೆ. ಅಡಿಕೆಯಲ್ಲಿ ಇವತ್ತು ಹೇಳಿದ್ರೆ ಬೋಡೋ ದ್ರವಣ, ದುರ್ವಣ ದ್ರವಣ ನೀವು ಹೇಳ್ಬೇಕಂದ್ರೆ 150 ವರ್ಷಗಳಿಂದ ಯೂಸ್ ಮಾಡ್ತಕ್ಕಂಥದ್ದು. ಅದು ಇವತ್ತಿಗೂ ನೀವು ಎಂಥ ಕೆಮಿಕಲ್ ಯೂಸ್ ಮಾಡಿದರೂ ಕೂಡ ಕೊಳೆಗೆ ಬೋಡೋ ದ್ರವಣ 150 ಶಿಲೀಂದ್ರ ನಾಶಕಗಳಿಗೆ ರಾಮಬಾಣ ಆಗಿದೆ. ಅಂತ ಒಳ್ಳೊಳ್ಳೆ ಆರ್ಗ್ಯಾನಿಕ್ ಮೆಥಡ್ಗಳನ್ನು ಯೂಸ್ ಮಾಡಿ ಮತ್ತು ಪರಿಸರ ಸ್ನೇಹಿ ಇರತಕ್ಕಂಥ ಕೆಮಿಕಲ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ಒಳ್ಳೊಳ್ಳೆ ಬೆಳೆಯನ್ನು ಪಡಿಬೋದು, ಪರಿಸರಕ್ಕೂ ಯಾವುದೇ ರೀತಿ ಹಾನಿ ಆಗಿರತಕ್ಕಂಥದ್ದು ನೋಡ್ಬೋದು. ಸರ್, ಈಗ ತರಕಾರಿ ಬೆಳೆಗಳಲ್ಲಿ ಯಥೇಚ್ಛವಾಗಿ ಈಗ ಅಂದರೆ ರೋಗ ರುಜಿನಗಳು ಬಂದಾಗ ಕೀಟನಾಶಕಗಳನ್ನ ಎಲ್ಲ ಸಿಂಪಡಣೆ ಮಾಡ್ತಾರೆ ನಮ್ಮ ಕೃಷಿಕರು. ಅಂದರೆ ಆ ಥರ ಸಿಂಪಡಣೆ ಮಾಡಿದ ನಂತರ ಎಷ್ಟು ದಿನಗಳವರೆಗೆ ಅದು ನಮ್ಮ ಒಂದು ಬಳಕೆಗೆ ಅಂದರೆ ದಿನನಿತ್ಯ ನಾವು ಅದನ್ನ ಸೇವನೆಗೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ? ಈಗ ಕೆಮಿಕಲ್ ಸ್ಪ್ರೇ ಮಾಡಿ ಇಮಿಡಿಯೇಟ್ ಎಲ್ಲ ಹಾರ್ವೆಸ್ಟ್ ಮಾಡಲ್ಲ ಇನ್ ಜನರಲ್ ಆಗಿ, ಒಂದು ಸರ್ವಸಾಮಾನ್ಯವಾಗಿ ಸ್ವಲ್ಪನ ಬಿಟ್ಟಾದ್ಮೇಲೆ ಹಾರ್ವೆಸ್ಟ್ ಮಾಡ್ತಾರೆ. ನೀವೇನು ಮಾಡಬೇಕು ಅಂದರೆ, ಯಾವುದೇ ತರಕಾರಿನ ಮನೆಗೆ ನೀವು ತಂದರೆ ಖರೀದಿ ಮಾಡಿದಾಗ ಅದನ್ನು ನೀರು ಹಾಕಿ ತೊಳಿಬೇಕು. ಇವಾಗ ಉದ್ರಾಗಿ ಕೋವಿಡಲ್ಲಿ ನೋಡ್ರಿ ನೀವು, ನಾವೇನು ಮಾಡ್ತಿದ್ವಿ ತರಕಾರಿ ಬಂದಾಗ ಉಪ್ಪು ನೀರಲ್ಲಿ ಹಾಕಿ ವಾಶ್ ಮಾಡ್ತಿದ್ವಿ. ಉಪ್ಪು ನೀರಲ್ಲಿ ಹಾಕಿ ವಾಶ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಅದರಲ್ಲಿ ಇದ್ದಂಥ ರೆಸಿಡ್ಯೂ ಹೋಗ್ಬಿಡ್ತದೆ. ಇನ್ ಜನರಲ್ ಹೇಳಿದ್ರೆ ಅಂದರೆ ನೀವು ಎರಡು ಮೂರು ದಿವಸದಲ್ಲಿ ಆ ರೆಸಿಡ್ಯೂ ಇರಲ್ಲ, ರೆಸಿಡ್ಯೂನೇ ಹೋಗ್ಬಿಡ್ತದೆ. ಅಷ್ಟು ಆ ಒಂದು ವಿಚಾರ ಬಿಟ್ಕೊಂಡು ಅವರು ಮನೆ ಪರಿಚಯ ಮಾಡಿರ್ತಾರೆ. ಅದೇ ನಾವು ಆದಷ್ಟು ಏನು ಪ್ರಯತ್ನ ಮಾಡಬೇಕು ಅಂತ ಹೇಳಿದರೆ, ನಾವು ತರಕಾರಿ ಮನೆಯಲ್ಲಿ ತಂದಾಗ ಅದನ್ನು ನೀಟಾಗಿ ತೊಳೆದು ಆಮೇಲೆ ಯೂಸ್ ಮಾಡಿದ್ರೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ರೆಸಿಡ್ಯೂಸ್ ಅಂತ ಹೇಳ್ಬೋದು. ಕೃಷಿಯಲ್ಲಿ ರಾಸಾಯನಿಕ ಕೀಟನಾಶಕಗಳ ಬಳಕೆಯ ಒಂದು ಬದಲಿಗೆ ಅಂದ್ರೆ ಜೈವಿಕವಾಗಿ ತಯಾರು ಮಾಡಿದಂತಹ ಕೀಟನಾಶಕಗಳನ್ನ ಬಳಸಿದ್ರೆ ಇನ್ನೂ ಉಪಯುಕ್ತ ಅಂತ ಹೇಳ್ಬೋದು. ಹೌದೌದು, ಈಗ ನಾವು ಹಳೆ ಕಾಲದ ಮೆಥಡ್ ಅನ್ನು ಯೂಸ್ ಮಾಡಿದ್ರು ಒಳ್ಳೆ ಉತ್ತಮ, ಮತ್ತೆ ಜೈವಿಕ ಏನೇ ಅಂತ ಹೇಳಿದ್ರಲ್ಲ ಅವನ್ನ ಯೂಸ್ ಮಾಡಿದ್ರು ಕೂಡ ಪರಿಸರ ಸ್ನೇಹಿ ಆಗಿರತಕ್ಕಂಥದ್ದು ಮತ್ತು ಪರಿಸರಕ್ಕೆ ಅನುಕೂಲ ಆಗಿರತಕ್ಕಂಥ ಕೆಮಿಕಲ್ಗಳನ್ನು ಯೂಸ್ ಮಾಡಿದರೆ ನಾವು ಆದಷ್ಟು ನಮ್ಮ ಪರಿಸರನ ಕಾಪಾಡ್ತೇವೆ. ಯಾಕಂತ ಹೇಳಿದರೆ ನೋಡ್ರಿ, ಇವತ್ತಿನ ದಿವಸ ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಅಂತ ಹೇಳಿದರೆ, ನಾವೇನೋ ಒಂದು ಎಕ್ಸ್ಪೋರ್ಟ್ ಮಾಡ್ತೀವಿ. ಉದಾಹರಣೆಗೆ ಪ್ಲಾಸ್ಟಿಕ್ಕಿಂದ ನೋಡಿಬಿಟ್ರೆ ನೀವು ಎಷ್ಟು ಬೆಸ್ಟಷ್ಟು ಪ್ಲಾಸ್ಟಿಕ್ ಬಂದುಬಿಟ್ಟಿರುತ್ತೆ. ಎಲ್ಲಿ ಹೋದರೂ ನೀವು ಬಸ್ ಸ್ಟ್ಯಾಂಡ್ ಹಿಂದ್ಗಡೆಗೆ ನೋಡಿದರೆ, ರೋಡ್ ಹಿಂದ್ಗಡೆಗೆ ನೋಡಿದರೆ ಪ್ಲಾಸ್ಟಿಕ್ ಬಾಟ್ಲ್ ಬಿದ್ದಿರುತ್ತೆ, ಅದು ಕರಗಲ್ಲ. ನೀವೆಲ್ಲೇ ಹೋಗಿದ್ರು ಕರಗಲ್ಲ, ಹಂಗೆ ತೆಲಾಡ್ತಾ ಇರ್ತದೆ ನೀರಲ್ಲಿ, ಚನಲ್ ಬಂದನ್ನು ಮಳೆ ನೀರಲ್ಲಿ ಸೇರ್ಕೊಂಡು ತೆಲಾಡ್ತಾ ಇರ್ತದೆ. ಇದಕ್ಕೆ ನಾವು ಆದಷ್ಟು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಪಡಬೇಕು. ಅದೇ ರೀತಿ ನಾವು ಮುಂದಿನ ಬರ್ತಕ್ಕಂಥ ಜನರೇಷನ್, ನಮ್ಮ ಮರಿಮಕ್ಕಳು ಇರ್ಬೋದು, ಅವರು ಕೂಡ ಗಿಡ ಮರ ಅಂದ್ರೆ ಏನು, ಕೃಷಿ ಅಂದ್ರೆ ಏನು, ನೋಡೋ ಅಂತ ವ್ಯವಸ್ಥೆಯನ್ನ ಪರಿಸರದಲ್ಲಿ ನೋಡಬಹುದು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟ. ಈಗ ದಿನನಿತ್ಯ ನಾವು ಆಹಾರದಲ್ಲಿ ಆಹಾರಕ್ಕಾಗಿ ಬಳಸುವಂತಹ ಈಗ ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇವಕ್ಕೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿ ಹುಳ ಬೀಳಬಾರ್ದು ಅಂತೇಳಿ ಸಾಕಷ್ಟು ದಿನ ಅದನ್ನ ಕಾಪಾಡಕ್ಕೆ ಮಿಕ್ಸ್ ಮಾಡ್ತಾರೆ ಸರ್. ಅಂದ್ರೆ ಇದನ್ನು ಸಹ ಒಂದು ರೀತಿ ಸಾಕಷ್ಟು ಈ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಈಗ ಅದು ಏನು ಮಿಕ್ಸ್ ಮಾಡಿರ್ತಾರಲ್ಲ, ಯಾವುದೋ ಕೆಮಿಕಲ್ ಮಿಕ್ಸ್ ಮಾಡಿದಾಗ ಸ್ವಲ್ಪ ಅದನ್ನ ಏನು ಮಾಡ್ತಾರೆ, ಸ್ಟೋರ್ ಮಾಡಿಟ್ಟಿರ್ತಾರೆ. ಸ್ಟೋರ್ ಪೇಸ್ಟ್, ಸ್ಟೋರೇಜ್ ಪೇಸ್ಟ್ ಬರಬಾರ್ದು ಅಂತೇಳಿ ಅದು ಸ್ವಲ್ಪ ದಿನದ ಮಟ್ಟಿಗೆ ಇರುತ್ತೆ ವ್ಯಾಲಿಡಿಟಿ. ಅದು ಮುಗಿದ್ಮೇಲೆ ಅದು ಕೆಮಿಕಲ್ ಅದರ ಡಿಸ್ಪೋಸ್ ಆಗ್ತಾ ಹೋಗ್ಬಿಡ್ತದೆ, ಅದರ ವ್ಯಾಲಿಡಿಟಿ ಕಡಿಮೆ ಆಗುತ್ತೆ. ಆಮೇಲೆ ಅದನ್ನ ನೀವು ಯೂಸ್ ಮಾಡ್ಬೋದು. ಇನ್ನೊಂದು ಟ್ರೆಡಿಷನಲ್ ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಿದ್ವಿ ನೋಡ್ರಿ, ಬೇವಿನ ಎಲೆಗಳನ್ನು ಹಾಕಿ ನಾವು ಚೀಲದಲ್ಲಿ ಇಡ್ತಕ್ಕಂಥದ್ದು, ಆ ಒಂದು ಟ್ರೆಂಡ್ ಮೆಥಡ್ ಅನ್ನು ಯೂಸ್ ಕಣಜದಲ್ಲಿ ಏನು ಮಾಡ್ತಿದ್ವಿ, ಬೇವಿನ ಎಲೆಗಳು ಹಾಕಿ ಇಡ್ತಾ ಇದ್ವಿ. ಸ್ಟೋರೇಜ್ ಪೇಸ್ಟ್ ಅನ್ನು ಮಾಡೋಕೆ ಯೂಸ್ ಮಾಡಬೇಕು, ಬಟ್ ಏನು ಮಾಡ್ಕೊ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಇಮಿಡಿಯೇಟ್ ಯೂಸ್ ಮಾಡಬಾರ್ದು. ಅದರ ರೆಸಿಡ್ಯೂಸ್ ಕಡಿಮೆ ಆದ್ಮೇಲೆ, ಅದರದ ಫಲಿತಾಂಶ ಕಡಿಮೆ ಆದ್ಮೇಲೆ ನೀವು ಜೋಳಗಳನ್ನು ಇಡ್ಬಾರ್ದು. ಹಿಂದಿನ ಕಾಲದಲ್ಲಿ ಜೋಳಕ್ಕೆ, ಮೆಕ್ಕೆಜೋಳಕ್ಕೆ, ರಾಗಿಗೆ ಔಷಧಿನೇ ಹೊಡಿತಿರ್ಲಿಲ್ಲ. ಇವತ್ತು ಯಾವ ಸಿಚುವೇಶನ್ಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ರಾಗಿಗೂ ಔಷಧಿನ ಹೊಡಿಲೇಬೇಕಾಗಿದೆ, ಜೋಳಕ್ಕೂ ಔಷಧಿ ಹೊಡಿಲೇಬೇಕಾಗಿದೆ ಅಂತ ಸ್ಥಿತಿಯನ್ನ ಕಂಡಿದೆ. ಇದಕ್ಕೆ ಯಾಕೆ ಅಂದ್ರೆ, ನಾವು ಯಥೇಚ್ಛವಾಗಿ ಈ ರಾಸಾಯನಿಕಗಳನ್ನು ಯೂಸ್ ಮಾಡಿ ಇನ್ಸೆಕ್ಟ್ಗಳು ಅಥವಾ ಕೀಟಗಳು ಅವು ರೆಸಿಸ್ಟೆನ್ಸ್ ಆಗಿಬಿಟ್ಟಿದ್ದಾವೆ, ಎಲ್ಲ ಬೆಳೆಗೂ ಒಂದು ದುಷ್ಪರಿಣಾಮನ ಬಿಡ್ತದೆ. ಒಳ್ಳೇದು ಸರ್, ಇಲ್ಲೇ ತನಕ ಕೃಷಿಯಲ್ಲಿ ಈ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆಯನ್ನು ನಮ್ಮ ರೈತರು ಯಾವ ರೀತಿ ಮಾಡಬೇಕು, ಬಳಕೆ ಮಾಡಬೇಕಾದ್ರೆ ಯಾವ ರೀತಿಯಾದಂಥ ಒಂದು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ತುಂಬಾ ಧನ್ಯವಾದಗಳು. ರೈತ ಬಂಧುವರೇ, ಇದುವರೆಗೂ ಕೃಷಿಯಲ್ಲಿ ಪರಿಸರ ಸ್ನೇಹಿ ಕೀಟನಾಶಕಗಳ ಬಳಕೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾದ ಡಾ ಚಂದ್ರು ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ. ಕಾರ್ಯಕ್ರಮದಲ್ಲಿ ಇದೀಗ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳೋಣ. ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ಧನ ಪ್ರೀತಿ ಲೈ ತನು ತ್ರಯದೊಳಗೆ, ಧನ ಪ್ರೀತಿ ಲೈ ತನು ತ್ರಯದೊಳಗೆ ದಿನಾನು ಗೂಡಲು ಬಾಗಳತಿ, ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ಮುದದಿಂದ ಮೋಹಿಸಿ ಮಧುವ್ಯಾದವನಿಗೆ, ಮುದದಿಂದ ಮೋಹಿಸಿ ಮಧುವ್ಯಾದವನಿಗೆ, ಬಗೆ ಬಗೆ ತಣಿಸಿದೆ ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ಅತ್ತಿಯಾಗಿ ಕಾಡಿದಿ ನನ್ನ ಹೆಂಡತಿ, ಅತ್ತಿಗೆ ನಾದು ನೀ ನನ್ನ ಹೆಂಡತಿ, ನನ್ನ ಅತ್ತಿಯಾಗಿ ಕಾಡಿದಿ ನನ್ನ ಹೆಂಡತಿ, ತುತ್ತು ನೀಡಿ ಎನ್ನೆತ್ತಿ ಆಡಿಸಿದಿ, ತುತ್ತು ನೀಡಿ ಎನ್ನ ಎತ್ತಿ ಆಡಿಸಿದಿ, ಕತ್ತವ ನೆನೆಸಿದಿ ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ನನ್ನ ಹೆಂಡತಿ ನನಗೆ ತಕ್ಕವಳೆನಿಸಿದಿ ನನ್ನ ಹೆಂಡತಿ, ಪಕ್ಕಕ್ಕೆ ನಿಂತಿ ನನ್ನ ಹೆಂಡತಿ ನನಗೆ ತಕ್ಕವಳೆನಿಸಿದಿ ನನ್ನ ಹೆಂಡತಿ, ಅಕ್ಕರೆ ನಡತಿಲಿ ಅನಂತ ಕಾಲ, ಅಕ್ಕರೆ ನಡತಿಲಿ ಅನಂತ ಕಾಲ, ಅಕ್ಕಾಗಿ ನಡೆಸಿದಿ ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ, ನನ್ನ ಹೆಂಡತಿ, ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ದಿನಾನು ಗೂಡಲು ಬಾಗಳತಿ, ನನ್ನ ಹೆಂಡತಿ, ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನನ್ನ ಹೆಂಡತಿ, ನನ್ನ ಹೆಂಡತಿ ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ, ನಿನ್ನ ಹೆಸರೇನ್ ಹೇಳಲಿ ಗುಣವಂತಿ. ಏನೇ, ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8 7 0 0 0 0 0 0 1 4 2 4 2 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಕಿಸಾನ್ ವಾಣಿ ಕಾರ್ಯಕ್ರಮದ ಕೊನೆಯಲ್ಲಿ ಬಿಆರ್ ಛಾಯಾ ಅವರು ಹಾಡಿರುವ ಜನಪದ ಗೀತೆ